din din నన్నవడు నన్నవడు ముట్టిదరి నలుగువడు ముట్టదే ముట్టాడలే ఆడిదరు అరడువడు నోడిదరే కరగువడు మనత జొత్తి మాట్లాడలే ముట్టదే ముద్దాడలే నన్నవడు నందవడు ముట్టిదరే నలుగుబడు ಬೆಳದಿಂಗಳೇ ನಿನ್ನೊಡಲಲ್ಲಿ ನನ್ನ ಬೆರೆಸಿಕೋ ನನ್ನ ಬೆರೆಸಿಕೋ ನನ್ನ ಬೆರೆಸಿಕೋ ಕಿರಣವಾಗಿ ಒಳ ಮೈಯ ಬೆಳಗುವೆ ತಂಗಾಳಿಯೇ ತಂಗಾಳಿಯೇ ತಂಗಾಳಿಯೇ ನಿನ್ನುಸಿರಲ್ಲಿ ನನ್ನ ಬೆರೆಸಿಕೋ ನನ್ನ ಬೆರೆಸಿಕೋ ನನ್ನ ಬೆರೆಸಿಕೋ ಗಾಡಿಯಾಗಿ ಒಳ ಮೈಯ ಮರೆಸುವೆ ತಂಗಾಳಿ ತಂಬೆಳಕ ಪಡೆಯೋರು ಯಾರು ನನ್ನವಳು ನನ್ನವಳು ಇಟ್ಟಿದರೆ ನಲುಗುವಳು ಬೆಳಗಿಗೆ ಈ ಸೊಬಗಿಗೆ ಸಿಂಧೂರನ ಬಂಗಾರನ ಶೃಂಗಾರನ ನೀನು ಸವಿಯೋ ಹಣ್ಣಿನಲ್ಲಿ ಸಿಹಿಯುನ ಈ ಮಳ್ಳಿಗೆ ಹೂಬಳ್ಳಿಗೆ ಈ ಮಳ್ಳಿಗೆ ಹೂಬಳ್ಳಿಗೆ ಕಾಲ್ಗೆಜ್ಜೆನ ಏಳು ಹೆಜ್ಜೆನ ಪ್ರೇಮಲಜ್ಜನ ನೀನು ಪಡೆಯುವ ಕನಸಿನಲ್ಲಿ ಸುಖವನ ರಾಗಾನ ಪ್ರೀತಿನ ತಡೆಯೋರು ಯಾರು ನನ್ನವಳು ನನ್ನವಳು ಮುಟ್ಟಿದರೆ ನಲುಗುವಳು ಮುಟ್ಟದೇ ಮುದ್ದಾಡಲೇ ಹಾಡಿದರೆ ಅರಳುವಳು ನೋಡಿದರೆ ಕರಗುವಳು ಮನದ ಜೊತೆ ಮಾತಾಡಲೇ ಮುಟ್ಟದೆಯೇ ಮುದ್ದಾಡಲೇ ನನ್ನವಳು ನನ್ನವಳು ಮುಟ್ಟಿದರೆ ನಲುಗುವಳು ಆ